ಕಾಯಿಸುವೆ. ಕಟ್ಟಿದ ಅಂಟದ ಮೇಲೆ ದಿಟ್ಟತನದಿಂದ ಬಂದ ಪುಂಡರಿಗೆ ದಾರೆಂದು ಕೇಳುವನು ನೀನು ಸೇವಕ ಭರತನೆಯ ಪಾವಕ. ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ. ಸಾರಥಿ ನಾನದಾರಂದರೆ ಹಬ್ಬ ಅಂಡಜ ಪಿಂಡಜ ಜಲಜ ಉದ್ದೇಶ ಗೈಗ್ಬ ಮೊದಲಾದ 84 ಜೀವಕೋಟಿ ರಾಶಿಗಳನ್ನ ತನ್ನ ಕುಕ್ಷದೊಳಿಟ್ಟುಕೊಂಡು ಹಬ್ಬ ರಕ್ಷಣೆ ಮಾಡುವಂತಹ ಸಾಂಬರಿಗ ಸತಿಯಾದ ಪಾರ್ವತಿ ದೇವಿಯ ಉದರದಲ್ಲಿ ಜನಿಸಿ ಬಂದ ಶ್ರೀ ಗಜಾಸುರ ಮಹಾರಾಜನಂದು ಜಯಂಕಾರ ಹೊಡೆಯಂತರಾಗಲೇ ಸುಂದರ ಸಾರಥಿ. ಗಜಾನನ ಮಹಾರಾಜನಾದ್ರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ತಮ್ಮ ಇರುವ ದೇವಲೋಕವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದಳಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ? ತಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನಿರ್ದ್ರವ ಸಬದ್ದಳಿಗೆ ಬಂದ ಕಾಲ ಹಬ್ಬ ನಿನ್ನ ಸುಸರವಾದ ಗಾಯನ ಕೇಳಿ ಇಲ್ಲಿ ಬಂದು ನಿಂದು ಅಳವಾಯಿತು ಕಲ್ಯ ಸಾರಥಿ ಸಾರಣಿಯನ್ನು ಕೇಳುತ್ತೆ. ಮುಂದೆ ನಮಗೇನಾಜ್ಞಾ ಬೆಳೆದ್ರಿ ಬುದ್ಧಿ? ಬರೆಯಲ ಈ ಸಾರಥಿ ನನಗೆ ಆಜ್ಞವೇನೆಂದರೆ ಪೂಜೆಯಿಂದಲೇ ಭಕ್ತಿ ಪೂಜೆಯಿಂದಲೇ ಮುಕ್ತಿ. ಹಬ್ಬ ಬೇಗನೆಯನ್ನು ಪೂಜೆಯನ್ನು ಮಾಡುವಂತವರಾಗಲೇ ಸುಂದರ ಏನು ಚಿಂತೆವಿಲ್ಲ ಮಾಡ್ತಾವ್ರಿ ಬುದ್ಧಿ? ಓಹೋ ದೇವಾದಿ ದೇವರೇ, ಇದುವಲ್ಲದ ಮತ್ತಾದ್ರೆ ಹೇಳುವೆನು ಕೇಳುವಂತವರಾಗಿ ಅದೇನಿರುವುದು ಚೆನ್ನಾಗಿ ತಿಳಿಸುವಂತವನಾಗು. ಚಿಂತೆ

ಪಾಂಡು ಪುತ್ರನಾದ ಧರ್ಮರಾಜನು ಕರೆಸಿದ್ದ ಕಾರಣ ಈ ಸಭಾಮಂದಿರಕ್ಕೆ ಬರೋಣ ಆಯ್ತು ಕಂಡೆ ಆ ಸಾರಥಿ, ಇದಕ್ಕೇನಿತಿ? ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮಗೇನು ಆಜ್ಞಾ ಹೇಳಿದ್ರಿ ದೇವ? ಬಹಳ ಸಾರಥಿ, ನಿನಗೆ ಆಜ್ಞಾವೇನೆಂದರೆ ಧರ್ಮರಾಜನು ದಾವಲ್ಲಿರುವನು ಬೇಗನೆ ತೋರಿಸು, ವಚನ ಲಾಲಿಸು. ಅಲ್ಲೇ ತಮ್ಮ ಬಲಭಾಗದಲ್ಲಿ ನಿಂತಿರುವನು ನೋಡಿಕೊಳ್ಳರಿ, ಎರಡು ಮಾತಾಡಿಕೊಳ್ಳರಿ. ನಮೋ ನಮೋ ಕೃಷ್ಣ ಪರಮಾತ್ಮರೇ, ತಮ್ಮ ಪಾದಕ್ಕೆ ವಂದಿಸುವೆನು. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗು ಧರ್ಮರಾಜನೇ, ಕೀರ್ತಿವಂತನೇ. ಹೇ ಶ್ರೀಕೃಷ್ಣ ಪರಮಾತ್ಮ. ಹೇ ಧರ್ಮರಾಜನೇ, ಅರಣ್ಯದೊಳ ತಿರುಗಿ ಅಜ್ಞಾತ ವಾಸು ಮುಗಿಸಿ ಬರುವುದೊಳಗೆ ಅರ್ಧ ಜನ್ಮ ಇದರೊಳಗೆ ನಡೆಯಿತು. ಹಬ್ಬ, ನಮಗೆ ಅರ್ಧ ಗಾದಿ ಕೊಟ್ಟು ಸರಿಯಿರು ಎಂದು ಆ ಗಾಂಧಾರಿ ಪುತ್ರನಿಗೆ ಹೇಳಿ, ಹಾ, ಕದನವನ್ನು ಮಾಡದೆ ಮನಸ್ಸಿನಿಂದ ಇರು ಎಂದು ಹೇಳುವುದು ನಿನ್ನಿಂದ ಆಗುವುದಿಲ್ಲವೇನು ಮಧುಸೂದನ ಕಂಸಾಸುರ ಮರ್ದನ? ಹೇ ಧರ್ಮರಾಜನೇ. ಹೇ ಮುರವರ್ಧನ, ಈ ಭುವನದೋಳು ಸತ್ಕಾರ ಸೇವೆಯಲ್ಲಿದ್ದು ಯಾವ ಕಾರ್ಯಕ್ಕಾದರೂ ಸಹನವಾಗಿ ಈ ಭುವನದೊಳಗಿದ್ದ ಪ್ರಾಣಿಗೆ ಪಾವನ ಮಾಡುವ ಅವತಾರವನ್ನು ತಾಳಿದನಲ್ಲ. ಹೇ ಧರ್ಮರಾಜನೇ, ನಾರಾಯಣ. ಮತ್ತು ಇದು ಅಲ್ಲದೆ ಈ ಪೃಥ್ವಿಯೋಳು ಧೃತರಾಷ್ಟ್ರನ ಪುತ್ರ ದುರ್ಯೋಧನ ಭೀತಿಗೆ ಚಿಂತೆ ಬಹಳ ಆಗಿರುವುದು. ನೀತಿ ಏನಲ್ಲ ಪಿತಾಂಬರಧರನೇ, ಪುಣ್ಯವಂತನೇ. ಹೇ ಧರ್ಮರಾಜನೇ, ಅದೇನಿರುವುದು ಚೆಂದಾಗಿ ತಿಳಿಸುವಂತವನಾಗು. ಚಂದದಿಂದ ಕಳೆದಿರಲು ಆ ಅದಮನ ಮಾತು ಕುಂದದಾವದಾಗದು. ಇದೇನು ಕಾರಣವಲ್ಲ ಧರ್ಮರಾಜನೇ, ಕೀರ್ತಿವಂತನೇ? ಹೇ ಮುರವರ್ಧನ, ಕಾಲಗತಿ ಸಂಭವಿಸುವವರೆಗೆ ಏನೇನಾಗುವುದು ಕೃತಿಯವರ ಪ್ರಾಲಬ್ಧ ಅನುಸಾರವಾಗಿ ಆಗುವುದು, ಅದು ತಪ್ಪುವುದಿಲ್ಲ. ಶಹಬ್ಬಾಸ್, ಅದಕ್ಕೆ ಆ ದುಷ್ಟನಿಗೆ ನೀತಿಯನ್ನು ಹೇಳಿ ಇಂದ್ರಪ್ರಸ್ಥಪುರ ಕೊಡವೆಂದು ಶಾಂತಗೊಳಿಸಿ ದೇವ ಭಕ್ತ ಸಂಜೀವ. ಹೇ ಧರ್ಮರಾಜನೇ, ಈ ಧರಣಿಯೊಳು ಪರಾಕ್ರಮಿಯಾದ ಜರಾಸಂದನನ್ನು ಧರ್ಮಾರ್ಜುನರ ಕರೆಸಿ ಮರಣ ಮಾಡಿಸಿ ದ್ವರಿಯರಿಗೆ ಬಿಡಿಸಿದ್ದು ಕೇಳಿಲ್ಲವೇ? ಹೇ ಧರ್ಮರಾಜನೇ, ಇಂಥ ದೈತ್ಯನ ಆತ್ಮಧ್ವಂಸ ಮಾಡಿರಲು ನಿಮ್ಮ ವೃತ್ತಿನಾದ ದುರ್ಯೋಧನ ಮರ್ದನ ಮಾಡುವುದೇನಿಗೇನಾಗದವಲ್ಲ. ಮಾತಿಗೆ ಚಿಂತೆ ಬಹಳ ಆಗಿರುವುದು ಕುಂತಿನಂದನ. ಹೇ ಧರ್ಮರಾಜನೇ, ಆ ಅದಮನಾದ ಗಾಂಧಾರಿ ಪುತ್ರನ ಸದನಕ್ಕೆ ಹೋಗಿ ಆದಿ ಹಿರಿಯರ ಒಂದೇ ವಾಕ್ಯದ ಬುದ್ಧಿಯನ್ನು ಹೇಳಿ, ನಿಮ್ಮ ಬಾಂಧವರಿಗೆ ಅರ್ಧ ಗಾದಿ ಕೊಡು ಎಂದು ಚೆಂದಾಗಿ ಹೇಳುವೆನು. ಹಿರಿಯರ ವಾಕ್ಯವು ಮನ್ನಿಸಿದರೆ ಸಹಜವಾಯಿತು, ಇಲ್ಲದಿದ್ದರೆ ಮಂದ ಬುದ್ಧಿಯಿಂದ ಮಾತನಾಡಿದರೆ ಯುದ್ಧಕ್ಕೆ ತರಿಸುವೆನು. ಧರ್ಮ ನೀನಿರು ಸುಮ್ಮ. ಬಂದವರು ತಾವುದಾರು ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ದೈತ್ಯರಿಗೆ ಭಯಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ರಾಷ್ಟ್ರಪತಿಯಂತೆ ಕಾಣುತ್ತ ಸಹಬ್ಬ ಎರಡು ಹಸ್ತಗಳಮ್ಮ ಜೋಡಿಸಿ ಬಂದು ನಿಂತ ಒಡೆಯನಿಗೆ ದಾರೆಂದು ಕೇಳುವನು. ನೀನು ದಾವನ ಲೈ ಸೇವಕ ಭದ್ರಣಿ ಪಾವಕ ನಮಗೆ ಸಾರಥಿ ಸಾರಥಿ ಎನ್ನುವರು ತಾವುದಾರು ಪಂಡ ಹೊಡಿಹಿಂಡ ವೈರಿಗಳ ಗಂಡ. ಸಾರಥಿ ನಾನು ದಾರೆಂದರೆ ಊರಿ ದರಿಯರು ಥರ್ಥರ ನಡೆಯುವರು ಬಹದ್ದೂರ ದುರ್ಯೋಧನೆಂದುಕೊಂಡರು. ಎತ್ತರದಿಂದ ಮಾತನಾಡು. ಬಹದ್ದೂರ ದುರ್ವೇದನಾದರೆ ಬಹಳ ಸಹಜವಾಯಿತು, ಈ ಕುಳಿತಂತ ಜನರಿಗೆ ಭೌರಮ್ಮವಾಗಿ ತೋರಿತು. ಸಬ್ಬ ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಹಬ್ಬಾಸ್ ಪಾಂಡವರ ಕಡೆಯಿಂದ ಶ್ರೀಕೃಷ್ಣನ ಬಂದಿರುವರಂತೆ. ಶಹಬ್ಬಾಸ್ ಅದಕ್ಕೆ ಬಂದು ನಿಂದ್ರೋಣ ಮಾಡಿದ ಸಾರಥಿ ಜಾಗ್ರತೆ. ಮುಂದೆ ನಮಗೇನು ಆಜ್ಞಾಪ ಹೇಳಿದ್ರಿ ಈ ಬುದ್ಧಿ? ಸಾರಥಿ ನಿನಗೆ ಆಜ್ಞವೇನೆಂದರೆ ಇದು ಒಳ್ಳೆಯ ತಾನೇ ಹೇಳವರಿಗೆ ಕೇಳುವಂತವನಾಗು. ಕರಿಯಲೋ ಸಾರ ಕರಿಯಲೋ ಸಾರ ನಮಗೆ ಸುಂದರ ಸಾರಥಿ ಎನ್ನುವರು